ಶರಣು ಶರಣು ಶ್ರೀ ದುರ್ಗಾಂಬೆ, ಶರಣು ಶರಣು ಶ್ರೀ ಮಾತೆ, ಶರಣು ಶರಣು ಶ್ರೀ ಲಲಿತೆ. ಇದುವರೆಗೆ ಕೃಷ್ಣ ಪುರಂದರರು ರಚಿಸಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ. ಈಗ ಕೇಳಿ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಳ್ಯ ತಾಲೂಕು ತೋಡಿಕ್ಕಾನದ ಪ್ರೇಮಾ ವಸಂತ್ ಅವರ ತಾಳೆ ಕೃಷಿ ಅನುಭವದ ಕುರಿತು ಸಂದರ್ಶನ. ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರೀತಿಯ ಶ್ರೋತೃಗಳೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾಳೆ ಕೃಷಿ ಅಥವಾ ಪಾಮ್ ಬೆಳೆ, ಇದರ ಬಗ್ಗೆ ಪ್ರೇಮಾ ವಸಂತ್ ತೋಡಿಕ್ಕಾನ ಇವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಸುಮಾರು 10 ನೀವು ಇದರನ್ನು ಮಾಡ್ತಾ ಇದ್ದೀರಿ. ಅದೇ ಕಂಪನಿಯವರು ಬರ್ತಿದ್ದಾರಾ ಅಥವಾ ಕಂಪನಿ ಬದಲಿಗೆ? ಇದು ಮೈಸೂರಲ್ಲಿ ಕಂಪನಿಯವರಿದ್ದು, ಮತ್ತೆ ಕಂಪನಿ ಚೇಂಜ್ ಆದಿದ್ವಿ, ಮತ್ತೆ ಬೇರೆ ಬರ್ತಾ ಕಂಪನಿ. ನೀವು ಹೇಳಿದ್ರೆ ಹೆಚ್ಚಾಗಿ ನೀವು ಬೆಳೆಯೋ ಕಾರಣ ಲಾರೇನ್ ಇಲ್ಲಿಗೆ ಬರ್ತೀವಿ ಅಂತ. ಅಕ್ಕಪಕ್ಕ ಎಲ್ಲ ಸಾಮಾನ್ಯ ಎಷ್ಟು ಬೆಳೀತಿದ್ದಾರೆ ಗೊತ್ತಾ ಮೇಡಮ್? ಪಕ್ಕದಲ್ಲಿ ಇದೆ, ಆದ್ರೆ ಕುಯ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಕುಯ್ಯುವವರು ಅದ್ರಲ್ಲಿ ಸ್ಕಿಲ್ಡ್ ಅದ, ಏನು ಕಷ್ಟ ಇಲ್ಲ, ನೋಡುದಿಲ್ಲ ಅಷ್ಟೇ ಕಷ್ಟ ಅಂತ. ಅದೇ ಕಂಪನಿಯಲ್ಲಿ ಭಾರತೀಯ ಇದು ತಾಳೆ ಬೆಳೆ, ಅದೇ ಕಾರ್ಕಳದಲ್ಲಿ ಮೀಟಿಂಗ್ ಅಲ್ಲಿ ಜನ ನಾನು ಹೇಳಿದ್ದೆ, ನೀವು ಜನ ಮಾಡಿ ಈಗ ಕೊಯ್ಲಿಕ್ಕೆ, ತೆಂಗಿಗೂ ಅಡಿಕೆ ಕೊಯ್ಲಿಕ್ಕೆ ಒಂದು ಟೀಮ್ ಮಾಡ್ತಾರಲ್ಲ, ಹಾಗೊಂದೆರಡು ಟೀಮ್ ಮಾಡಿದ್ರೆ ಪುತ್ತೂರು ಸುಳ್ಳಿ ಅಲ್ಲ ಹೋಗುವ ಹಾಗೆ ಮಾಡಿ ತುಂಬಾ ಜನ ಕೊಯ್ಯದೆ ಬಿಟ್ಟಿದ್ದಾರೆ ಇಲ್ಲಿ. ಓಹೋ, ಇಲ್ಲಿ ಮಾತ್ರ ಅಷ್ಟೇ? ಹೌದು. ಕೊಯ್ಲಿಕ್ಕೆ ಹೋಗುದಿಲ್ಲ ಜನ ಅಂತ. ದೊಡ್ಡ ತೋಟ ಅಲ್ಲ, 150-200 ಗಿಡ ಎಲ್ಲ ಹಾಕಿದ್ದವ್ರದ್ದು ಬಾಕಿ ಆಗಿದೆ. ಈಗ ಹೇಳಿ ಒಂದು ಟಿಮ್ ಮಾಡಿದ್ದಾರೆ ಕಾರ್ಕಳದಲ್ಲಿ, ಸಕ್ಸಸ್ ಆದ್ರೆ ಇಲ್ಲಿ ಮಾಡ್ತಾರೆ ಪುತ್ತೂರು ಸುಳ್ಯಕ್ಕೆ. ನಾನು ಹೇಳಿದ್ದೆ ಅವತ್ತು ಹಾಗೆ ಮಾಡಿ ಕಷ್ಟ ಆಗ್ತದೆ ಕೊಯ್ಲಿಕ್ಕೆ ಎಲ್ರಿಗೆ ಅಂತ. ಈಗ ಮೇಡಮ್, 3 ವರ್ಷದ ತನಕ ತೋಟಗಾರಿಕಾ ಇಲಾಖೆಯು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತದೆ. ಅದರ ಖರ್ಚು ವೆಚ್ಚ ಆಗಲಿ, ಅದನ್ನು ನೋಡಿಕೊಳ್ಳುವುದಾಗ್ಲಿ, 3 ವರ್ಷದ ನಂತರದ ಅನುಸರಿಸಬೇಕಾದ ಕ್ರಮಗಳು ಅಥವಾ ಕೂಲಿ ಕಾರ್ಮಿಕರ ವ್ಯವಸ್ಥೆ ಎಲ್ಲ ಹೇಗೆ ಮೇಡಮ್? ಕೂಲಿ ಕಾರ್ಮಿಕರ ವ್ಯವಸ್ಥೆ ನಾವೇ ಮಾಡಬೇಕು. ಕೊಯ್ಯುವುದೆಲ್ಲ ನನ್ನ ತೋಟಕ್ಕೆ 7-8 ಆಳು ಬೇಕಾಗ್ತದೆ ಕೊಯ್ಯೋರು. ಸಾಮಾನ್ಯ 20 ಎಕರೆ 22 ಎಕರೆಗೆ 10,000-11,000 ಖರ್ಚು ತಗೊಳ್ತದೆ. ಮತ್ತೆ ಕೂಲಿ ಆಳುಗಳು ಅದನ್ನು ಹೊತ್ತು ವ್ಯಾನಿಗೆ ಹಾಕ್ಲಿಕ್ಕೆ ಅಂಗಳಕ್ಕೆ ತರಲಿಕ್ಕೆ 6,000 ರೂಪಾಯಿ ಖರ್ಚು ಬೀಳ್ತದೆ. ಮತ್ತೆ 20 ಫೀಟ್ಗಿಂತ ಹೈಟ್ ಹೋದ ಗಿಡಗಳಿಗೆ ತೋಟಗಾರಿಕೆ ಇಲಾಖೆಯವರು ಈಗ ಈ ವರ್ಷದಿಂದ 1-1 ರೂಪಾಯಿ 1 ಕೆಜಿಗೆ 1 ರೂಪಾಯಿ ಕೊಡ್ತಾರೆ. ನನಗೊಂದು 15-20 ಸಾವಿರ ರೂಪಾಯಿ ಈ ವರ್ಷ ಸಿಗ್ಬಹುದು. ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ಹೈಟ್ ಹೋದ ಗಿಡಗಳಿಗೆ. ಅವರು ಆಫೀಸರ್ ಲೆಕ್ಕ ಕೊಡ್ಬೇಕು ಯಾರ್ಯಾರು ಹಾಕಿ ಇಷ್ಟು ವರ್ಷ ಆಯ್ತು 20 ಫೀಟ್ ಹೈಟ್ ಹೋಗಿದೆ ಅಂತ. ಈ ಪಾಮ್ ಆಫೀಸರ್ಸ್ ತೋಟಗಾರಿಕೆ ಇಲಾಖೆಯವರು ಲೆಕ್ಕ ಕೊಡ್ಬೇಕು. ಅವ್ರು ಬಂದು ನೋಡ್ತಾರ? ಬಂದು ನೋಡ್ಲಿಲ್ಲ, ಆದ್ರೆ ಇವ್ರಿಗೆ ಗೊತ್ತಿರ್ತದಲ್ಲ. ಹೌದು. ಹಾಗೆ ನಾವು ಆರ್ ಟಿ ಸಿ ಎಲ್ಲ ಕೊಟ್ಟು ಮೊನ್ನೆ ಬಂದದ್ದು. ಅವರೇ ಅಮೌಂಟ್ ಹಾಕ್ತಾರೆ ಅಕೌಂಟಿಗೆ. ಅದೊಂದು ಫೆಸಿಲಿಟಿ ಇದೆ ಮೇಡಮ್. ಈಗ ಅಡಿಕೆ ಬೆಳೆಯಂತೆ ಇದರಲ್ಲಿ ರೇಟ್ ಏನು ವ್ಯತ್ಯಾಸ ಆಗತ್ತಾ ಅಥವಾ ಸ್ಥಿರವಾಗಿ ಒಂದೇ ರೇಟ್ ಅಲ್ಲಿ ನಿಲ್ತದ ಹೇಗೆ? ಇದು ಒಂದೇ ರೇಟ್ ಇಲ್ಲ, ಫ್ಲಕ್ಚುಯೇಷನ್ ಆಗ್ತದೆ. ಕೆಲವೊಮ್ಮೆ 20 ರೂಪಾಯಿ, 18 ರೂಪಾಯಿ, 15, ಈಗ 15 ವರೆ ಇದೆ. 15 ಕಡಿಮೆ ಆದ್ರೆ MSP ಅಂತ ತೋಟಗಾರಿಕೆ ಇಲಾಖೆಯಿಂದ ಒಟ್ಟಿಗೆ ಸಪೋರ್ಟ್ ಪ್ರೈಸ್ ಅಂತ ಕೊಡ್ತಾರೆ. ಕಳೆದ ವರ್ಷದ ನನಗೆ ಮೊನ್ನೆ 90,000 ಬಂದಿದೆ. ಯಾವ ಟೈಮಲ್ಲಿ ರೇಟ್ ಕಡಿಮೆ ಇರ್ತದೆ ಅಂತ ಅವರು ಟೋಟಲ್ ಮಾಡಿ ಕೊಡ್ತಾರೆ. ಅದು ಸರಿಯಾಗಿ ಅದಕ್ಕೆ ಲೆವೆಲ್ ಮಾಡಿ ಕಡಿಮೆ ಆದಕ್ಕೆ ಸರಿ ಮಾಡಿ ಕೊಡ್ತಾರೆ MSP ಅಂತ ಹೇಳೋದು. ತಾಳೆ ಬೆಲೆ ಒಮ್ಮೊಮ್ಮೆ 20 ರೂಪಾಯಿ ಹೋಗಿತ್ತು, ಒಮ್ಮೆ 18 ಇತ್ತು, ಈಗ 15 ಆಗಿದೆ. ಆದ್ರೆ ನಮ್ಮಲ್ಲಿ ಮಾತ್ರ ಕಡಿಮೆ ಆದ್ದು. ಆಂಧ್ರ ತಮಿಳ್ನಾಡಲ್ಲೆಲ್ಲ 18 ರೂಪಾಯಿ ಇದೆ ಅಂತದ್ದು. ಯಾವ ಕಾರಣಕ್ಕಂತ ಗೊತ್ತಿಲ್ಲ, ಇಲ್ಲಿ ರೇಟ್ ಕಡಿಮೆ ಅಲ್ಲಿ ಜಾಸ್ತಿ ಇದೆ. ಅದಾದ್ರೆ ಪ್ರೈವೇಟ್ಗೆ ಕೊಡ್ತಾರೆ ಕಾಣ್ತದೆ, ಕಂಪನಿಗೆಲ್ಲ ಕಾಣ್ತದೆ. ಅವ್ರು ಯಾರಿಗೆ ಬೇಕಿದ್ರು ಕೊಡ್ಬಹುದಂತೆ. ಈಗ ನಾವು ಇಲ್ಲಿ ಒಪ್ಪಂದಾದ ಕಾರಣ 3F ಕಂಪನಿಯೇ ಕೊಡ್ಬೇಕು. ಅಲ್ಲಿ ಅವರು ಯಾರಿಗಿಷ್ಟ ಅಂತ ಅವ್ರು ಬೇಕಾದವ್ರಿಗೆ ಕೊಡ್ಬಹುದಂತೆ ಹಣ್ಣು. ಅಲ್ಲಿ ಬಹುಶಃ ಇದಕ್ಕೆ ಬೆಳೆ ತುಂಬಾ ಇದೆಯಾ? ಹೇಗೆ ಬೆಳೆ ಜಾಸ್ತಿ ಸಹ ಇದೆ, ತುಂಬಾ ಜನ ಪರ್ಚೇಸ್ ಆಗ್ತಿರ್ತಾರೆ. ಇಲ್ಲಿ ನಮ್ಮಲ್ಲಿ ಇಲ್ಲಲ್ಲ. ಹೌದು, ಹಾಗೆ ಆಗುದೇ ನಾ ಗೊತ್ತಿಲ್ಲ. 3F ಕಂಪನಿಗೆ ಕೊಡುವ ಕಾರಣ ಅವ್ರಿಗೆ ಹಾಗೆ ನಮ್ಮಲ್ಲಿ ಲಾರಿ ಅವ್ರು ಬರ್ತಾ ನಾನು ಕೇಳಿದೆ, ಅವರು ಬೇಕಾದವರಿಗೆ ಕೊಡ್ಬಹುದು ಅಂತ ಹೇಳಿದ್ರೆ. ನೀವಿದನ್ನು ತೋಟಗಾರಿಕೆ ಇಲಾಖೆ ಅಥವಾ ಸಂಬಂಧಪಟ್ಟವರಿಗೆ ತಿಳಿಸ್ಲಿಲ್ವಾ? ಕೇಳಿದ್ದಾರೆ, ಇದರಲ್ಲಿದ್ದಾರಲ್ಲ ಎಣ್ಣೆ ತಾಳೆ ಬೆಳೆಗಾರ ಸಂಘದವರು ಮಾತ್ರ ಫಾಲೋಅಪ್ ಮಾಡ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕಂತ ಗೊತ್ತಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ಏರಿಯಾ ಎಕ್ಸ್ಪೆನ್ಷನ್ ಆದ್ರೆ ಆಂಧ್ರ ತಮಿಳ್ನಾಡಲ್ಲಿ ಇರುವ ಹಾಗೆ ರೇಟ್ ಸಹ ಜಾಸ್ತಿ ಸಿಗ್ಬಹುದು. ಒಂದೇ ಕಂಪನಿಯೇ ಕೊಡ್ಬೇಕಂತಿಲ್ಲ, ಆಗ ಕಾಂಪಿಟಿಷನ್ ಬರ್ತದಲ್ಲ, ಸಿಗ್ಬಹುದು ಅಂತ ನನ್ನ ಅನಿಸಿಕೆ. ಮೇಡಮ್, ನಿಮ್ಮ ತೋಟಗಳಲ್ಲಿ ಯಾರು ಅದರ ಕೊಯ್ಲು ಮಾಡ್ತಾರೆ ಅವರಿಗೆ ನೀವು ಮೊದಲು ಟ್ರೈನಿಂಗ್ ಕೊಟ್ಟಿದ್ರಾ? ಹೇಗೆ? ಇಲ್ಲ, ಅವನಿಗೆ ಕೊಯ್ದು ಒಳ್ಳೆ ಚಂದ ಕೊಯ್ತಾ ಇದ್ದಾನೆ, ಕೊಯ್ದು ನೋಡಿ ಅಭ್ಯಾಸ ಮಾಡಿದ್ದವರು. ಟ್ರೈನಿಂಗ್ ಏನಿಲ್ಲ, ಕೊಡ್ಲಿಲ್ಲ. ಈಗ ರಬ್ಬರ್ ಅಲ್ಲಿ ಟ್ಯಾಪಿಂಗ್ ಎಲ್ಲ ಕೊಡ್ತಾರಲ್ಲ, ಹಾಗೇನಿಲ್ಲ. ನ್ಯಾಕ್ ಅಲ್ಲಿ ಅದು ಕೊಯ್ಯುದು. ಮತ್ತೆ ಗಿಡ ಎತ್ತರ ಹೋದ್ಮೇಲೆ ಅದಕ್ಕೆ ಒಳ್ಳೆ ಮೆಣಸು ನಡ್ಲಿಕ್ಕೆ ಆಗ್ತದೆ. ಸುತ್ತು ಸಹ 4 ಬಳ್ಳಿ ನೀವು ಹಾಕಿದ್ದೇವೆ. ಹಾಕಿದ್ದೇವೆ. ಸುಮಾರು ಎಷ್ಟು ಗಿಡಗಳನ್ನು ಹಾಕಿದ್ದೀರಿ? ಎಲ್ಲ ಮರಕ ನಟ್ಟಿದ್ದೇನೆ. ಆದ್ರೆ ನನ್ಗೀಗ ಹೇಳ್ತಾರೆ ಕೆಲವರು, ನೆರಳಲ್ಲಿ ಆಗುದು ಬೇರೆ ಗಿಡ ಇದೆ, ಪಣ್ಣೂರಲ್ಲ ಬೇರೆ ನೆರಳಲ್ಲಿ ಬೆಳೆಯೋ ಕಾಳು ಮೆಣಸಿದೆ. ಮೊನ್ನೆಬ್ರು ಬಂದವ್ರು ಹೇಳಿದ್ರು ಕೆಲವದಲ್ಲಿ ಆಗಿದೆ, ಅದ್ರ ಹೈಟು ಕೆಲವು ಹೈಟ್ ಹೋಗಿದೆ. ಚಂದ ಬರ್ತದೆ ಮಾತ್ರ ಅದ್ರ ಬುಡಕ್ಕೆ, ಅದ್ರ ಗರಿ ತೆಗ್ದದಲ್ಲಿ ಹತ್ತಿಕೊಂಡು ಹೋಗ್ತದೆ. ಏನ್ ಕಟ್ಟುದು ಗಿಟ್ಟುದು ಏನ್ ಬೇಡ. ಮರದಲ್ಲಿ ಬಿಸಿಲು ಬೀಳೋ ಜಾಗದಲ್ಲಿ ಹೆಚ್ಚಿರ್ತದೆ. ತೋಟದೊಳಗೆ ನೆರಳಾದ್ರೆ ಸ್ವಲ್ಪ ಅದೇ ಜಾತಿ ಬಳ್ಳಿಗಳಿದೆ ಅಂತೆ ನೆರಳಲ್ಲಿ ಬಿಡಿಯುವುದಂತ. ಪಣಿಯೂರು ಬರೋದು ಕಷ್ಟ ನೆರಳಲ್ಲಿ ಅಂತ ಹೇಳಿದ್ದೆಲ್ಲ. ಈಗ ಪಣಿಯೂರು ಅದೇ ನಾನಿರುವ ಕಟ್ಟಿಂಗ್ಸ್ ಅನ್ನೇ ಹಾಕಿದ್ದೆ. ಹೊಸ ಗಿಡ ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ತಂದು ನಟ್ಟಿದ್ದೇನೆ. ಯಾವ ತಳಿ ಅಂತ ಯಾರಿಗೆ ಗೊತ್ತದು. ಹಾಕುದು ಹಾಕಿದ್ದೇನೆ, ಎಲ್ಲ ತೋಟ ಎಲ್ಲ ಗಿಡದಲ್ಲಿ ಉಂಟು ಒಳ್ಳೆ ಮೆಣಸು ಬಳ್ಳಿ. ಗಿಡ 6-7 ವರ್ಷ ಆಗ್ಬೇಕು ಅಂದಿದ್ರೆ ಕೈ ಕಡಿಯುವಾಗ ಗರಿ ತೆಗೆಯುವಾಗ ಗಿಡ ಡ್ಯಾಮೇಜ್ ಆಗ್ತದೆ. ಸ್ವಲ್ಪ ಹೈಟ್ ಬಂದ ಮೇಲೆ ಒಳ್ಳೆ ಮೆಣಸು ನಡೋದು. ಮೇಡಮ್, ಈ ಪಾಮಲ್ಲಿ ಅಥವಾ ತಾಳೆಯಲ್ಲಿ ನಮ್ಮ ತೆಂಗಿನ ಮರದ ಹಾಗೆ ಮಡಲು ಬೀಳುದು ಅಥವಾ ಇದರ ಎಲೆಗಳನ್ನು ಕತ್ತರಿಸುದು ಹಾಗೇನಾದ್ರೂ ಇದೆಯಾ? ಅದು ತನ್ನಿಂತಾನೇ ತೆಂಗಿನ ಮರದಾಗ ಒಣಗಿ ಬೀಳುದಿಲ್ಲ. ನಾವು ಗೊನೆ ತೆಗೆಯುವಾಗ ಕೆಲವುದಲ್ಲಿ ಎರಡು ಗರಿ ಮೂರು ಗರಿ ತೆಗಿಬೇಕಾಗ್ತದೆ, ಕೆಲವು ಒಂದೇ ಗರಿ ಕಟಾವು ಮಾಡಿದ್ರೆ ಸಾಕಾಗ್ತದೆ. ತನ್ನಿಂತಾನೇ ಅದು ಒಣಗಿ ಬೀಳುವ ಅಭ್ಯಾಸ ಇಲ್ಲ ಅದಕ್ಕೆ. ಇದು ಯಾಕೆ ಮಾಡ್ಬೇಕು ಮೇಡಮ್ ಹೀಗೆ ಅಂದ್ರೆ ಗರಿಗಳನ್ನು ತೆಗೆಯುವ ಉದ್ದೇಶ ಎಂತ? ಗರಿ ತೆಗೆದಿದ್ರೆ ಗೊನೆ ತೆಗಿಲಿಕ್ಕೆ ಆಗುದಿಲ್ಲ. ಈಗ ಗರಿ ಕೆಳಗಡೆ ಇದ್ರೆ ಗರಿ ತೆಗೆದು ಎಡೆಯಲ್ಲಿ ಕತ್ತಿ ಹಾಕ್ಲಿಕ್ಕೆ ಆಗುದಿಲ್ಲ. ಎರಡು ಮೂರು ಗರಿ ತೆಗೆದ ಮೇಲೆ ಗೊನೆ ಕಟ್ ಮಾಡುದು. ಅದ್ರ ಎಡೆಯಲ್ಲಿ ಟೈಟ್ ಆಗಿ ಗೊನೆ ಸಿಕ್ಕ ಹಾಕೊಂಡಿರ್ತದೆ, ಎಲೆ ನೀರಿನಾಗ ಉದ್ದಕ್ಕೆ ನೇತುಕೊಂಡಿರುದಿಲ್ಲ, ಟೈಟ್ ಆಗಿರ್ತದೆ ಅದ್ರ ಬುಡಾದಲ್ಲೇ. ಎರಡು ಮೂರು ಗಡಿ ಕಟ್ ಮಾಡಿದ ಮೇಲೆ ಗೊನೆ ಬೀಳ್ತದೆ. ಅಂದ್ರೆ ಕಾಯಿಗಳೇನು ಎಳತಿರುವಾಗಲೇ ಅದರ ಈ ಗರಿಯನ್ನು ಕಟ್ ಮಾಡ್ಬೇಕ ಅಥವಾ ಹಣ್ಣಾದ ನಂತರ ಇದು ಮಾಡುದ? ಕುಯ್ಲು ಮಾಡುವಾಗ್ಲೇ ಮಾಡುದು, ಮೊದ್ಲೇ ಮಾಡುದು ಬೇಡ. ಕೆಲವೊಮ್ಮೆ ಹೇಳ್ತಾರೆ ಗರಿ ಹೆಚ್ಚಿದ್ರೆ ತೆಗೀರಿ ಗೊಬ್ಬರ ತಿಂತದೆ ಅಂತ. ನಾನು ತೆಗಿಲಿಕ್ಕೂ ಹೋಗ್ಲಿಲ್ಲ, ಏನಾಗ್ಲೂ ಇಲ್ಲ, ಇಳುವರಿ ಸರಿಯಾಗಿ ಕೊಡ್ತಾ ಇದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ನಾವೇನದನ್ನ ಕಟಾವು ಮಾಡ್ತೇವೆ ಅದು ನೆಲಕ್ಕೆ ಬೀಳ್ಬೋದಾ ಅಥವಾ ಏನ ನೆಟ್ ಹಾಕಿ ಅದನ್ನು ಸಂಗ್ರಹಿಸಬೇಕು ಹಾಗೇನಾದ್ರೂ ಇದೆಯಾ? ಏನಿಲ್ಲ, ಬುಡಕ್ಕೆ ಬೀಳ್ತದೆ, ಸಾಫ್ಟ್ ಇರ್ತದಲ್ಲ, ಏನಾಗುದಿಲ್ಲ, ಎತ್ತರದಿಂದ ಬಿದ್ರೆ ಏನಾಗುದಿಲ್ಲ. ಕೆಲವೊಮ್ಮೆ ಒಳ್ಳೆ ಹಣ್ಣಾದ್ರೆ ಒಂದು ನಾಲ್ಕಾಯಿ ಇರ್ತದೆ, ಬಿದ್ದ ಕಾಯಿಯನ್ನು ಹೆಕ್ಕಿಸ್ತೇವೆ, ಒಬ್ಬರು ಬಿದ್ದ ಕಾಯಿನ ಹೆಕ್ಕಿಕೊಂಡು ಬರೋದು. ತುಂಬಾ ಹಣ್ಣಾದಾಗ ಮುಟ್ಟಿದಾಗ ಕತ್ತಿ ಹಾಕೋಗ್ಲೇ ತುಂಬಾ ಕಾಯಿಗಳು ಬಿದ್ದೋಗ್ತದೆ. ಒಳ್ಳೆ ಬಲಿತ್ರೆ ಬಿದ್ದ ಕಾಯಿನೂ ತಕೊಳ್ತಾರೆ, ಸೆಪರೇಟ್ ಇರ್ತೇವೆ. ಈಗ ಅಡಿಕೆಲೆ ನಾವು ಸಾಮಾನ್ಯ ಒಂದು ಕೊಯ್ಲಿನಿಂದ ಇನ್ನೊಂದು ಕೊಯ್ಲಿನ ನಡುವೆ ದಿನ ಹೋಗಿ ಹೆಕ್ಕುವ ಕ್ರಮ ಇದೆ, ಇದರಲ್ಲಿ ಹಾಗೇನಾದ್ರೂ ಇದೆಯಾ? ಇಲ್ಲ ಇಲ್ಲ, ಕೊಯ್ಲಿಗೆ ಮಾತ್ರ ಒಂದೊಂದು ಬೀಳ್ತದೆ ಬುಡದಲ್ಲಿ, ಏನಾಗುದಿಲ್ಲ. ಅದು ಕೊಯ್ಲು ಟೈಮ್ ಅಲ್ಲಿ ಮಾತ್ರ ಹೆಕ್ಕುದು, ಇಡೀ ದಿವಸ ಅಡಿಕೆಯಾಗಿ ತರುವ ಕೆಲಸವೇ ಇಲ್ಲ. ಇಲ್ಲ, ಕೊಯ್ಲು ಮಾಡುವಾಗ ಮಾತ್ರ ಕೆಲಸ. ಈಗ ಮತ್ತೊಮ್ಮೆ ನಂಗೆ ಕುತೂಹಲದ ಪ್ರಶ್ನೆ ಏನಂದ್ರೆ, ನಾವು ಅಡಿಕೆಯಿಂದ ಉತ್ತಮವಾದ ಅಡಿಕೆಯನ್ನು ಆಯ್ಕೆ ಮಾಡಿ ಗಿಡ ಮಾಡುದಿದೆ, ಹಾಗೇನಾದ್ರೂ ನೀವು ಮಾಡಿದೀರಾ ಅಥವಾ ಪ್ರಯತ್ನಿಸಿಲ್ಲ? ಇಲ್ಲ, ಅದು ನಾವು ಮಾಡುದಲ್ಲ, ಅವ್ರ ಕಂಪನಿಯವರೇ ಮಾಡುದು. ಅದೇ ಬಿದ್ದ ಗಿಡ ಹುಡ್ತದೆ ತೋಟದಲ್ಲಿ, ಅದು ಇಲ್ಲ, ಅದು ಅವರೇ ಮಾಡಿ ಕಂಪನಿ. ಈಗ ನಮ್ಮ ಭಾರತೀಯ ಎಣ್ಣೆ ತಾಳೆ ಕಂಪನಿಯಿಂದಲೇ ಗಿಡ ನಟ್ಟಿದ್ದಾರೆ, ನರ್ಸರಿ ಮಾಡಿದ್ದಾರೆ. ಕಳೆದ ವರ್ಷ ಆಗಿದೆ ಸೇಲ್ ಮಾಡಿದ್ದಾರೆ. ಮೇಡಮ್, ನೀವು ಶ್ರೀ ಭಾರತೀ ಎಣ್ಣೆ ಬೆಳೆಗಾರರ ಸಂಘ ಕಾರ್ಕಳ ಅಂತ ಹೇಳಿದ್ರಿ, ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು, ಇದು ಹುಟ್ಟಲಿಕ್ಕೆ ಏನಾದ್ರೂ ಕಾರಣ ಏನಾದ್ರೂ ಇವ್ಯಾ? ಹೇಗೆ ಇದ್ರ ಹಿಂದೆ ಪೂರ್ತಿ ನನ್ನ ಮನೆಯವರ ಪರಿಶ್ರಮದಿಂದಲೇ ಆದ್ದು. ಹಾಗೆ ಅಲ್ಲಿ ಮಾಡುವಂತ ಇವರೇ ಹೇಳಿದ್ರು, ಕಾರ್ಕಳದಲ್ಲಿ ಹೆಡ್ ಆಫೀಸ್ ಮಾಡುವಂತ. ಹಾಗೆ ಎಲ್ಲರೂ ಇವರನ್ನೇ ಅಧ್ಯಕ್ಷರಾಗ್ಲಿಕ್ಕೆ ಹೇಳಿದ್ರು, ಇವರು ಒಪ್ಲಿಲ್ಲ, ಬೇರೆ ಬೇರೆ ವಹಿವಾಟಲ್ಲಿ ಇದ್ರು. ಹಾಗೆ ಇವ್ರು ಈಗ ಕೂಡ ಪ್ರತಿ ವರ್ಷ ಮಹಾಸಭೆಗೆ ಇವರ ಹೆಸರಾಕಿ ದಿವಂಗತ ವಸಂತ ಭಟ್ ಸ್ಮರಣಾರ್ಥ ಅಂತ ಮೊಮೆಂಟಮ್ ಕೊಡ್ತಾರೆ. ಯಾರು ಫಸ್ಟಿಗೆ ಕೊಟ್ಟದ್ದೇ ನನಗೆ, ತಾಲೂಕಲ್ಲಿ ಯಾರಿಗಾದ್ರು ಒಬ್ರಿ ಕೊಟ್ಟೆ ಕೊಡ್ತಾರೆ, ಇವರ ಮೊಮೆಂಟಮ್ ಹಾಕಿಯೇ ಕೊಡ್ತೀವಿ ಇವರ ನೆನಪಿಗೆ. ಎಲ್ಲರೂ ಈಗ ಇವರನ್ನೇ ನೆನಪಿಸ್ಕೊಳ್ತಾ ಇರ್ತಾರೆ, ಇನ್ನು ಸ್ವಲ್ಪ ಸಮಯ ಬೇಕಿತ್ತು ವಸಂತ ಭಟ್ ಅಂತ. ತಾಳೆ ಕೃಷಿಯಲ್ಲಿ ಮಾಡಿದ ಸಾಧನೆ ಈಗ ನೆನಪಿಸ್ತಾ ಇದ್ದಾರೆ, ಅಷ್ಟು ಹೋರಾಟ ಮಾಡಿದ್ದಾರೆ. ಹೋರಾಟ ಮಾಡಿದ್ರೆ ಆಗ್ತಿಲ್ಲ ಇತ್ತು, ಎರಡು ವರ್ಷ ನಾವು ಇದು ಮಾಡಿ ಹೊಂಡ ತೆಗೆದಿಟ್ಟು ಕಾದದ್ದೇ ಕಾದದ್ದು. ಇನ್ನಾಗದಿದ್ರೆ ಬೇಡ ಅಂತ ಕೂಡ ಹೇಳಿದೆ ನಾನು, ಇನ್ನು ಹೋರಾಟ ಸಾಕು ಅಂತ ಆಗುದಿಲ್ಲ ಅಂತ ಆಯ್ತು ನನಗೆ, ಅಷ್ಟು ಕಷ್ಟ ಬಂದಿದ್ದಾರೆ. ಹಾಗೆ ಇವರ ಹೆಸರು ಈಗ ಭಾರತೀಯ ಎಣ್ಣೆ ತಾಳೆ ಬೆಳೆಗಾರರ ಸಂಘದಲ್ಲಿ ಪ್ರತಿ ವರ್ಷ ಮಾಸಬೇಕು ಹೇಳ್ತಾರೆ, ನೆನಪಿಸ್ಕೊಳ್ತಾರೆ ಎಲ್ಲರೂ. ಶ್ರೀ ಭಾರತೀಯ ಎಣ್ಣೆ ಬೆಳೆಗಾರರ ಸಂಘ ಕಾರ್ಕಳ, ಇವರು ತಾಳೆ ಬೆಳೆಗಾರರೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ ಮೇಡಮ್? ಈಗ ಎರಡು ಮೂರು ವರ್ಷದ ಮೇಲೆ ನರ್ಸರಿ ಮಾಡಿದ್ದಾರೆ, ಅಲ್ಲದೆ ನರ್ಸರಿ ಹೊರಗಡೆಯಿಂದ ಗಿಡ ತರ್ತಿದ್ದದ್ದು, ಮತ್ತೆ ಎಕ್ವಿಪ್ಮೆಂಟ್ಸ್ ಎಲ್ಲ ಒಂದು ಕತ್ತಿ ಕೊಡ್ತಾರೆ, ಮತ್ತೆ ಈ ಹಂದಿ ಇದೆಲ್ಲ ಬರೋದಕ್ಕೆ ಟ್ರ್ಯಾಪ್ ಅಂತ ಇರ್ತಾರಲ್ಲ ಅದು ಇರ್ತದೆ. ಸುಮಾರು ಉಪಕರಣ ಮಾಸದ ದಿವಸ ಸೇರಿ ಇರ್ತಾರೆ, ಕಂಪನಿಯಿಂದ ತರಿಸಿ ಕೊಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಮೇಡಮ್, ಈಗ ಇದುವರೆಗೆ ಸವಿಸ್ತಾರವಾಗಿ ತಾಳೆ ಕೃಷಿ ಅಥವಾ ಬಾಮ್ನ ಕೃಷಿಯ ಬಗ್ಗೆ ನೀವು ಹೇಳಿದ್ರಿ, ಹೊಸದಾಗಿ ಯಾರಾದ್ರೂ ಈ ಕೃಷಿಯನ್ನು ಮಾಡಬೇಕು ಅಂತ ಇದ್ರೆ ಅವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಿಜವಾಗಿ ಅತ್ಯಂತ ಸುಲಭದ ಕೃಷಿ. ಈಗ ಇಷ್ಟು 25 ಎಕರೆಯಲ್ಲಿ ಅಡಿಕೆ ತೋಟ ಇದ್ರೆ ಇಷ್ಟು ದೊಡ್ಡ ಮನೆ ತೋಟದಲ್ಲಿ ಇರೋದು ನಾನೊಬ್ಬಳೀಗ, ಮಗ ವಿದೇಶದಲ್ಲಿದ್ದಾನೆ, ಖಂಡಿತ ಇಲ್ಲಿ ಮಲಗ್ಲಿಕ್ಕೆ ಧೈರ್ಯವೂ ಬರ್ತಿಲ್ಲ ಇತ್ತು. ತಾಳೆ ಹಣ್ಣಾದ್ರೆ ಅದನ್ನ ಯಾರು ಕದಿವ ಪ್ರಸಂಗವೇ ಇಲ್ಲ, ಅದನ್ನು ಕೊಯ್ದು ಕೊಂಡೋಗ್ಲಿಕ್ಕೂ ಮಾರ್ಕೆಟ್ ಯಾರಿಗೆ ಕೊಡ್ಲಿಕ್ಕೂ ಯಾರು ಪರ್ಚೇಸ್ ಮಾಡ್ಲಿಕ್ಕೆಲ್ಲ ಕೊಯ್ಲಿಕ್ಕೂ ಸಾಧ್ಯ ಇಲ್ಲ, ಅದೊಂದು ಧೈರ್ಯ. ಯಾರು ಲೇಡೀಸ್ ಒಬ್ಬರೇ ಇದ್ರು, ಇಲ್ಲದಿದ್ರು ನಾವು ಬೇರೆ ಕಡೆ ಇದ್ರೆ ಸಹ ತೋಟ ನಡ್ಸ್ಕೊಂಡು ಹೋಗ್ಬಹುದು. ಅಡಿಕೆ ಆಗಲ್ಲ ಇಷ್ಟು ಇದ್ರು, ಅಡಿಕೆ ತೋಟ ಇದ್ರೆ ನಮ್ಗೆ ಇಷ್ಟು 25 ಎಕರೆ ತೋಟಕ್ಕೆ ಬೇಲಿ ಹಾಕ್ಲಿಕ್ಕೆ ಲಕ್ಷ ಗಟ್ಲೆ ಬೇಕು, ದುಡ್ಡು ಬೇಕು. ಈಗ ತೆಂಗಿದೆ ತೋಟದಲ್ಲಿ, ಅದಾದ್ರೆ ಒಂದು ಹೋಗ್ತದೆ ಬಿಡಿ, ಅಡಿಕೆಗೆ ಭಯ ಇಲ್ಲ ಅಂತ ಆರಾಮದಲ್ಲಿ ನೋಡ್ಕೊಂಡು ಹೋಗ್ಬೋದು. ಒಬ್ರು ಮಹಿಳೆ ಆದ್ರೂ ನೋಡ್ಕೊಂಡು ಹೋಗ್ಬೋದು, ಈಗ ನನ್ಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಇಬ್ಬೊಬ್ರು ಮ್ಯಾನೇಜರ್ ಇದ್ದಾರೆ ತೋಟ ನೋಡ್ಕೊಳ್ಲಿಕ್ಕೆ, ಅವರ ಸಹಾಯದಿಂದ ನೋಡ್ಕೊಂಡು ಹೋಗ್ತೇನೆ, ತ್ರಾಸಿಲ್ಲ ಏನು. ಮೂರು ಜನ ಕೆಲಸಗಾರರಿದ್ದುಕೊಂಡು ಚೆನ್ನಾಗಿ ನಡೆಸ್ತಾ ಇದ್ದೀವಿ. ಅಡಿಕೆ ತೋಟ ಇರುವಾಗ ನಮ್ಗೆ ಡೈಲಿ 24 ಕೆಲಸಕ್ಕೆ ಬರ್ತಿದ್ರು ಜನ ಸಹ ಇದ್ರಾಗೆ. ಈಗ ಕೂಲಿ ಕಾರ್ಮಿಕ ಕೊರತೆ ಸಹ ಇದೆ, ಮಾಡ್ಲಿಕ್ಕೂ ಕಷ್ಟ, ಜನವೂ ಕಡಿಮೆ ಸಾಕು. ತಾಳೆ ಕೃಷಿಗೆ ಅತ್ಯಂತ ಸುಲಭದ ಕೃಷಿ ಅಂತ ನನಗೆ ಅನಿಸ್ತದೆ. ಈಗ ಅಡಿಕೆಯಾಗಿ ಒಂದು ತಿಂಗಳು ನೀರಿಲ್ಲದ್ರೂ ಗಿಡ ಸಾಯುವುದಿಲ್ಲ. ನೀರಿದ್ರೆ ಒಳ್ಳೇದು, ತೆಂಗಿಗೆ ಕೊಟ್ಟಾಗಿ ಕೊಟ್ಟಷ್ಟು ಉತ್ತಮ ಫಸಲು ನಾವು ಜಾಸ್ತಿ ತೆಗಿತೇವೆ. ಆದ್ರೆ ನೀರೊಂದು ವೇಳೆ ಶಾರ್ಟೇಜ್ ಆದ್ರೆ ಸಹ ಏನ ಗಿಡಕ್ಕೆ ಸ್ವಲ್ಪ ಫಸಲು ಕಡಿಮೆ ಬರ್ಬೋದು. ಅಷ್ಟೇ ಅಡಿಕೆ ಎಲ್ಲಾದ್ರೆ ಗಿಡವೇ ಕೊಬೆ ಸತ್ತೋಗ್ತದೆ ನೋಡಿ. ನೀರಿಲ್ಲದಿದ್ದು ಒಂದು ತಿಂಗಳು ಏಪ್ರಿಲ್ ಮೇಗೆಲ್ಲ ನೀರು ಶಾರ್ಟೇಜ್ ಆಗಿ ಇದು ಅದೆಂತ ತಾಪತ್ರ ಇಲ್ಲ ತಾಳೆ ಕೃಷಿಯಲ್ಲಿ. ಈಗ ಹೊಸದಾಗಿ ಯಾರಾದ್ರೂ ಇದನ್ನು ಮಾಡಬೇಕು ಅಂತಿದ್ರೆ ತೋಟಗಾರಿಕಾ ಇಲಾಖೆಯಿಂದಲೂ ಸಹ ಸಹಾಯ ಸಿಗ್ತದೆ. ಸಿಗ್ತದೆ ತೋಟಗಾರಿಕಾ ಇಲಾಖೆಯಿಂದ ಎಲ್ಲ ಸಪೋರ್ಟ್ ಮಾಡ್ತಾರೆ ಉಚಿತವಾಗಿ. ಮತ್ತೆ ಕಂಪನಿ ಸಹ ಹಾಗೆ ಗಿಡ ಹಾಕಿದವರು ಫಸ್ಟ್ ಗೆ ಬಂದವರೇ ನಡುದು ಹೇಗೆಲ್ಲ ತೋರಿಸಿಕೊಡ್ತಾರೆ. ತ್ರಿಕೋನದಲ್ಲಿ ಪಾಯಿಂಟ್ ಹಾಕಿ ಕೊಡ್ತಾರೆ, ಎಲ್ಲ ಮಾಡಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಆರ್ಟಿಸಿ ಬೇಕು, ಮತ್ತೆ ಆರ್ಟಿಸಿ ಇದ್ರೆ ಫ್ರೀ ಸಿಗ್ತದೆ. ಆರ್ಟಿಸಿ ಎಲ್ಲ ಇಲ್ಲದಿದ್ರೆ ಸ್ವಲ್ಪ ಗಿಡಕ್ಕೆ ದುಡ್ಡು ಕೊಡ್ಬೇಕಾಗ್ತದೆ, ಗೊಬ್ಬರ ಎಲ್ಲ ಫ್ರೀ ಸಿಕ್ಕುದಿಲ್ಲ. ಆರ್ಟಿಸಿದ್ರೆ ಎಲ್ಲ ಸವಲತ್ತು ತಾಳೆ ಕೃಷಿ ಸಿಗ್ತದೆ. ಮೇಡಮ್, ಈಗ ನೀವೇನು ಹೇಳಿದ್ರಿ, ಅರಸಿನ ರೋಗ ಬಂದ ತೋಟದಲ್ಲಿ 20 ಎಕರೆಗಳಲ್ಲಿ ಹಾಕಿದ್ರಿ ಅಂತ. ಹಾಗಿದ್ರೆ ಇದನ್ನು ಬರಡು ಭೂಮಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲೂ ಸಹ ಈ ಕೃಷಿಯನ್ನು ಮಾಡಬಹುದಾ? ಹೇಗೆ? ಗುಡ್ಡೆಯಲ್ಲಿ ಸಹ ಮಾಡಿದ್ದೇವೆ ನಾವು, ಸುಮಾರು 200 ಗಿಡ ನೆಟ್ಟಿದ್ದೇವೆ. ಟ್ಯಾರೆಸ್ ಟ್ಯಾರೆಸ್ ಮಾಡಿ ಜೆಸಿಬಿಯಲ್ಲಿ ರಬ್ಬರ್ ಗಿಡ ನೆಟ್ಟಾಗಿ ನೆಟ್ಟಿದ್ದೇವೆ. ತುಂಬಾ ಚೆನ್ನಾಗಿ ಬಂದಿದೆ. ನೀರು ಸಹ ಬಿಸಿಲು ಸಹ ಇದ್ರೆ ಗಿಡ ಅಗಾಲ ಬಂದಿದೆ, ಹೈಟ್ ಹೋಗ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಗುಡ್ಡೆಯಲ್ಲಿ ನೆಟ್ಟದ್ದು. ಅಂದ್ರೆ ಎಷ್ಟು ವರ್ಷ ಆಯ್ತು ಮೇಡಮ್ ಈಗ ಹಾಕಿ? ಅದು ಸಹ ಇಷ್ಟೇ ವರ್ಷ ಆಯ್ತು. ಅಷ್ಟು ಹೈಟ್ ಹೋಗ್ಲಿಲ್ಲ ಅಂದ್ರೆ ಬಿಸಿಲಿಗೆ ಅಗ್ಲ ಬಂದಿದೆ ಗರಿಗಳೆಲ್ಲ. ಚೆನ್ನಾಗಿ ಬರ್ತದೆ ಬಿಸಿಲು ನೀರಿದ್ರೆ, ಗುಡ್ಡೆಯಲ್ಲಿ ಧಾರಾಳು ನೋಡಬಹುದು. ನಾವು ತೋಟದಲ್ಲಿ ಏನು ಹಾಕಿದ್ದೇವೆ ಗಿಡಗಳು, ಅದಕ್ಕೂ ಇದಕ್ಕೂ ಫಸಲುಗಳಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಫಸಲುಗಳಲ್ಲಿ ಗೊತ್ತಾಗುಲ್ಲ, ಅದು ಗಿಡ ನೋಡುವಾಗ ಅಗಲ ಹೈಟ್ ಹೋಗುದಿಲ್ಲ. ಸ್ವಲ್ಪ ನೆರಳು ಬಂದು ಸ್ವಲ್ಪ ಹೈಟ್ ಹೋಗಿದೆ ಅಷ್ಟೇ. ನಾವೊಂದು ಅಡಿಕೆ ಗಿಡ ಎಡೆಯಲ್ಲಿ ಇದ್ದ ಕಾರಣ ಸ್ವಲ್ಪ ನೆರಳು ಆಗಿ. ಅಲ್ಲಿ ಅಂತರ ಬೆಳೆ ಮಾಡಿದ್ದೀರಾ? ಗುಡ್ಡದಲ್ಲಿ ಕೊಕ್ಕೊ ಹಾಕಿದ್ದೇನೆ. ಕಳೆಗಳೇನು ತೊಂದರೆ ಆಗುದಿಲ್ಲ ಅಡಿಕೆ ತೋಟದಾಗೆ ಹೆಕ್ಲಿಕ್ಕೆ, ಅದು ಬುಡದಲ್ಲಿ ಕಳೆ ಬರುವುದಿಲ್ಲ ಅಂತ. ನೆರಳಾಗಿ ಕಾಡಿಗೂ ಬರುವುದಿಲ್ಲ, ಎತ್ತರ ಆದ್ಮೇಲೆ ಸಣ್ಣ ಗಿಡ ಇರುವಾಗ ಬರ್ತದೆ. 4-5 ವರ್ಷ ಆದ್ಮೇಲೆ ಅದರ ಗಿಡ ಬುಡದಲ್ಲಿ ಏನು ಕಳೆಗಳೇ ಬರುದಿಲ್ಲ. ಇಲ್ಲಿ ನಮ್ ಕಡೆ ಎಲ್ಲ ದಕ್ಷಿಣ ಕನ್ನಡ ಸ್ವಲ್ಪ ಕುರಿ ಮೇಕೆಗಳೆಲ್ಲ ಸಾಕುದು ಕಡಿಮೆ. ಆದ್ರೆ ವಿರಾಜಪೇಟೆ ಸೋಮಾರ್ಪೇಟೆ ಸೈಡ್ ಎಲ್ಲ ಒಬ್ರು ಲೇಡಿ ನಡೆಸೋ ತೋಟ ನಮ್ಮ ಮನೆಯವ್ರು ನೋಡಿ ಬಂದಿದ್ರು, ಹೇಳ್ತಿದ್ರು. ನಾನ್ ನೋಡಿಲ್ಲ. 10 ಎಕರೆ ತೋಟದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಬಿಟ್ಟು ಕೃಷಿ ಮಾಡ್ತಾ ಇದ್ದಾರೆ. ಯಾವುದೇ ಗೊಬ್ಬರ ಕೊಡ್ಬೇಕಾಗಿ ಬರುದಿಲ್ಲ. ಅದ್ರ ಹಿಕ್ಕಿಗಳೇ ಚೆನ್ನಾಗಿ ಗೊಬ್ಬರ ಆಗಿ ಚೆನ್ನಾಗಿತ್ತು ಅವರ ತೋಟ ಅಂತ ಹೇಳುದನ್ನು ಕೇಳಿದ್ದೇನೆ. ನಾನು ನೋಡಿಲ್ಲ. ಘಟ್ಟದ ಮೇಲೆ ಎಲ್ಲ ಆಡು ಕುರಿ ಎಲ್ಲ ಸಾಕ್ತಾ ಇರ್ತಾರೆ ಅಂತ ತೋಟದೊಳಗೆ ಬಿಟ್ಟು. ಅದೇ ಅದ್ರ ಗರಿಗಳು ಚೆನ್ನಾಗಿ ತಿಂತದೆ ಅಂತೆ. ಅದಕ್ಕೆ ಒಳ್ಳೆ ಆಹಾರ ಆಗ್ತದೆ ಗರಿಗಳು. ಹಾಗಾದ್ರು ಗರಿಗಳಿಂದ ಚೆನ್ನಾದ ಪೊರಕೆ ಬರ್ತದೆ. ನಮ್ಮ ತೆಂಗಿನ ಮರದ್ದು ಸ್ವಲ್ಪ ಗಟ್ಟಿ ಇರ್ತದೆ, ತುಂಬಾ ಸಾಫ್ಟ್ ಆಗಿ ನಮ್ಮ ಮನೆಯಿಂದ ತುಂಬಾ ಜನ ಅದು ಗರಿಗಳನ್ನು ಕೊಂಡೋಗಿ ಪೊರಕೆ ಮಾಡಿ ಸೇಲ್ ಮಾಡ್ತಾರೆ. ನಿಮ್ಮಲ್ಲಿ ಇದು ಅನುಭವ ಇದೆಯಾ? ಮಾಡಿದೀರಾ? ಹೇಗೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಇರೋರು? ಎರಡ್ ಮೂರ್ ಜನ ಅದೇ ಮಾಡ್ತಾ ಇರ್ತಾರೆ. ಫ್ರೀ ಟೈಮ್ ಅಲ್ಲಿ ಒಳ್ಳೆ ಡಿಮಾಂಡ್ ಇದೆ. ಎಷ್ಟು ಮಾಡಿದ್ರೆ ಸಹ ಅವ್ರಿಗೆ ಹೊರಗಡೆ ಕೇಳ್ತಾರೆ. ಸುತ್ತಮುತ್ತಲಿನೆಲ್ಲ ಮನೆಯವ್ರು ಕೊಂಡೋಗಿದ್ದಾರೆ ಸಾಫ್ಟ್ ಆಗಿ ಒಳ್ಳೆ. ಈಗ ಮೇಡಮ್, ನಿಮ್ಮ ಏನು ಅಡಿಕೆ ತೋಟದಲ್ಲಿ ಅರಶಿನ ರೋಗ ಬಂದ ಕಾರಣ ಗಿಡಗಳೆಲ್ಲ ಹೋದ್ವು, ಅಡಿಕೆ ಗಿಡಗಳೆಲ್ಲ ಹೋದ್ವು. ಆ ಅರಶಿನ ರೋಗದ ಏನಾದ್ರೂ ಲಕ್ಷಣಗಳೇನಾದ್ರೂ ಕಂಡಿವಿಯಾ? ಇಲ್ಲ, ಯಾವ್ದಿಲ್ಲ. ಒಂದು ಗಿಡ ಸ್ವಲ್ಪ ಕಂಡಿತ್ತು, ಅದು ಬೋರಾನ್ ಡಿಫಿಶಿಯನ್ಸಿ ಅಂದ ಸೈಂಟಿಸ್ಟ್ ಅವರು ಇಲಾಖೆಯವರು ಬಂದ ಕರೆದು ತೋರಿಸಿದ್ದೆ. ಅದು ಡಿಫಿಶಿಯನ್ಸಿ ಅಂತ ಹೇಳಿದ್ ನಂಗೆ ಭಯ ಇತ್ತು. ಎಲ್ಲ ಇತ್ತು ಒಂದು. ಹೌದು, ಇಷ್ಟು ಹೋರಾಟ ಮಾಡಿ ಒಂದು ಗಿಡದ ಅದೆದ್ದು ಗೊಬ್ಬರದ ಡಿಫಿಶಿಯನ್ಸಿ ಹೇಳಿದ್ರು. ಬೋರಾನ್ ಮೆಗ್ನೇಶಿಯಂ ಕೊಟ್ಟು ಬಿಡ್ಮೇಲೆ ಸರಿಯಾಯ್ತು, ಹಾಗೇನು ಬಂದಿಲ್ಲ ಇಷ್ಟುವರೆಗೆ. ತಾಳೆ ಕೃಷಿಯನ್ನು ಬೆಳೆಸಿ ಒಂಥರ ಖುಷಿಯಾಗಿದ್ದೀರಿ ಅಂತ ಹೇಳ್ಬಹುದಲ್ಲ? ಆರಾಮಾಗಿದ್ದೇನೆ, ತಲೆ ಬಿಸಿ ಏನಿಲ್ಲ. ಬೇಕಾದಾಗೆ ಎದ್ದುಕೊಂಡು ಹೋಗ್ಬಹುದು, ಮಕ್ಕಳ ಮನೆಗೆಲ್ಲ ಹೋಗ್ತೇನೆ. ಅಡಿಕೆ ತೋಟ ಆದ್ರೆ ಮನೆ ಬಿಟ್ಟು ಹೋಗ್ಲಿಕ್ಕೆ ಅಡಿಕೆ ಅಂಗಳದಲ್ಲಿ ಇದ್ದಾಗೆಲ್ಲ ಕಷ್ಟ, ಇದಾದ್ರೆ ಭಯ ಏನಿಲ್ಲ. ನಿಜವಾಗಿ ತಲೆ ಬಿಸಿಲ್ಲದ ಆರಾಮಾಗಿ ಬೆಳೆಯುವಂತ ಬೆಳೆ ಅಂತ ನನ್ನ ಅಭಿಪ್ರಾಯ. ಇಷ್ಟು ವರ್ಷದ ಅನುಭವ ನಾ ಹೇಳ್ತಾ ಇದ್ದೇನೆ. ಅನೇಕರು ಬಂದು ನೋಡ್ಕೊಂಡು ಹೋಗಿದ್ದಾರೆ, ನನಗದೊಂದು ಸಂತೋಷ. ನಮ್ಮನ್ನು ನೋಡಿ ಅನೇಕರು ತಾಳೆ ಕೃಷಿ ಸಹ ಹಾಕಿದ್ದಾರೆ, ಚೆನ್ನಾಗಿ ಅವರ ತೋಟ ಸಹ ಇದೆ ಈಗ. ಮೇಡಮ್, ಅಲ್ಲಿಗ ನೀವಾಗ 3F ಕಂಪನಿ ಅಂತ ಹೇಳಿದ್ರಿ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ? ಅದೇ, ಅದು ತಾಳೆ ಕೃಷಿಯನ್ನೇ ಯಾವ್ದಾದ್ರು ಒಂದು ಕಂಪನಿ ಒಟ್ಟಿಗೆ ಒಬ್ರು ರೈತರು, ಸರ್ಕಾರಿ ಅಧಿಕಾರಿಗಳು ಮತ್ತೆ ನಮ್ಮ ಸಂಘ ಸೇರಿ ಒಪ್ಪಂದ ಮಾಡಿಕೊಳ್ತಾರೆ. ಅದು 3F ಕಂಪನಿಗೆ ಒಪ್ಪಂದ ಮಾಡಿದ್ದು. 3F ಕಂಪನಿಯವರು ಸುಮಾರು 13 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ತಾಲೂಕಿದ್ದೆಲ್ಲ ಅಲ್ಲಿಗೆ ಹೋಗುದು ಸಂಘದ್ದು, ಸರ್ಕಾರಿ ಸಂಘದ್ದು. ಅವರು ಗಿಡ ನಟ್ಟು ಕೊಡ್ತಾರೆ, ಗಿಡವನ್ನು ನಮ್ಗೆ ಎಷ್ಟು ಬೇಕು ಅಂತ ಅವರು ಲಾರಿಯರ್ ಕಳಿಸಿಕೊಡ್ತಾರೆ. ಆ ಜಾಗಕ್ಕೂ ಫ್ರೀಯಾಗಿ ತಲುಪಿಸ್ತಾರೆ ನರ್ಸರಿ ಮಾಡಿ. ಮತ್ತೆ ಫೀಲ್ಡ್ ಆಫೀಸರ್ಸ್ ಪ್ರತಿ ತಾಲೂಕಿಗೆ ಒಬ್ಬೊಬ್ರು ಫೀಲ್ಡ್ ಆಫೀಸರ್ಸ್ ಮಾಡ್ತಾರೆ. ಅವರು ಬಂದು ಎಲ್ಲ ಮಾಹಿತಿ ಕೊಟ್ಟು ಹೀಗೆ ಹೇಗೆ ನಡೆದು ಜಾಗ ನೋಡಿ ಯಾವ ಶೇಪ್ ಅಲ್ಲಿ ತ್ರಿಕೋನ ಆಕೃತಿಯಲ್ಲಿ ಹೀಗೆ ಹೀಗೆ ನಡಬೇಕು, ಗೊಬ್ಬರ ಹಾಕುದು ಹೀಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಮತ್ತೆ ಗಿಡ ದೊಡ್ಡದಾಗಿ ತಿಂಗಳು ತಿಂಗಳು ಆ ಪ್ಲಾಟ್ ಗೆ ವಿಸಿಟ್ ಮಾಡ್ಬೇಕು ಅವರು. ವಿಸಿಟ್ ಮಾಡಿ ಫೋಟೋ ತೆಗೆದು ಅವರಿಗೆ ಟ್ಯಾಬ್ ಕೊಡ್ತಾರೆ, ಅದರ ಮೂಲಕ ಕಂಪನಿಯೇ ಕಳಿಸ್ತೀವಿ. ನಾವೇನು ಹಣ ಕೊಡ್ಲಿಕ್ಕಿಲ್ಲ, ಇಲ್ಲ ಇಲ್ಲ, ಕಂಪನಿಯಿಂದ ಒಳ್ಳೆ ಸಹಕಾರ ಕೊಡ್ತಾರೆ. ಪ್ರತಿ 15 ದಿವಸಕ್ಕೆ ಲಾರಿ ಕಳಿಸ್ತಾರೆ, ನಾವು ಹೇಳಿದ ದಿವಸಕ್ಕೆ, ನಮ್ಗೆ ಕೊಯ್ಯೋ ದಿವಸ ಅವ್ರು ಹೇಳ್ತಾರೆ, ಲಾರಿ ಕಳಿಸೇ ಕಳಿಸ್ತಾರೆ. ಅಷ್ಟು ದೂರದಿಂದ ಲಾರಿ ಬರ್ಬೇಕಲ್ಲ, ಅದೆಲ್ಲ ವ್ಯವಸ್ಥೆ ಕಂಪನಿಯವರೇ ಮಾಡೋದು. ಒಳ್ಳೆ ರೀತಿಯಲ್ಲಿ ಸಹಕಾರ ಇದೆ ಮೇಡಮ್. ಈಗ ಮೊದಲ ಬಾರಿಗೆ ಯಾರಿಗಾದ್ರೂ ಉತ್ಸಾಹ ಬಂದು ಪಾಮ್ ಕೃಷಿ ಮಾಡಬೇಕು, ತಾಳಿ ಕೃಷಿ ಮಾಡಬೇಕು ಅಂತ ಇದ್ರೆ ಯಾರನ್ನು ಸಂಪರ್ಕಿಸಬೇಕು? ನಮ್ಮ ತಾಲೂಕಲ್ಲಿ ನನ್ನನ್ನು ಕೇಳಬಹುದು. ನಮ್ಮ 3F ಕಂಪನಿ ಆಫೀಸರ್ ಇದ್ದಾರೆ, ರವಿಶಂಕರ್ ಅಂತ ತಾಲೂಕಿಗೆ ಒಬ್ರು ಇದ್ದಾರೆ, ಅವರನ್ನು ಸಂಪರ್ಕ ಮಾಡಬಹುದು. ಅವರ ನಂಬರ್ ಏನಾದ್ರೂ ನಂಬರ್ ಕೊಡಬಹುದು. ನಮ್ಮ ಪಾಮ್ ಆಫೀಸರ್ ರವಿ ಅಡ್ಗೇಡ್ಕ ಅಂತ ತುಡಿಕಾಂದವ್ರೆ, ನಮ್ಮ ಗ್ರಾಮದವರೇ, ಅವರನ್ನು ಸಂಪರ್ಕ ಮಾಡಿದ್ರೆ ಅವ್ರು ನಿಮ್ಗೆ ಬಂದು ಹೇಗೆ ನಡೆದೆಲ್ಲ ಹೇಳಿಕೊಡ್ತಾರೆ. ನಂಬರ್ ಕೊಡ್ತೇನೆ. ರವಿ ಅಡ್ಗೇಡ್ಕ ಅವರ ಸಂಪರ್ಕ ಸಂಖ್ಯೆ 944845472020. ಈ ಸಂಖ್ಯೆಯು ರವಿ ಅಡ್ಗೇಡ್ಕ ಅನ್ನುವರು ಸುಳ್ಯ ತಾಲೂಕಿನ ಪಾಮ್ ಆಫೀಸರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಇವರಿಂದ ಪಡೆಯಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ತಮ್ಮನ್ನು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೇಳಬಹುದಾ? 9448725806. ತಾಳೆ ಕೃಷಿ ಅಥವಾ ಪಾಮ್ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಶ್ರೀಮತಿ ಪ್ರೇಮಾ ವಸಂತ್ ಇವರನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ 9448725806. ಮೇಡಮ್, ಇದುವರೆಗೆ ಬಹಳಷ್ಟು ಮಾಹಿತಿಗಳನ್ನು ನೀವು ಕೊಟ್ರಿ. ಬಹುಶಃ ಈ ಸಂದರ್ಶನವು ಹಲವು ಜನರಿಗೆ ಪಾಮ್ ಕೃಷಿ ಅಥವಾ ತಾಳೆ ಕೃಷಿಯನ್ನು ಮಾಡಲಿಕ್ಕೆ ಪ್ರೇರಣೆ ಒದಗಿಸಬಹುದು ಎಂಬುದು ನಮ್ಮ ನಂಬಿಕೆ. ಇದುವರೆಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ತಾಳೆ ಕೃಷಿ ಇದರ ಬಗ್ಗೆ ಪ್ರೇಮಾ ವಸಂತ್ ತೋಡಿಕ್ಕಾನ ಇವರೊಂದಿಗಿನ ಸಂದರ್ಶನ ಕೇಳಿದ್ದೀರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 5551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 5551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೃಷಿ ಮಾಹಿತಿ ಕೇಳೋಣ. ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕೃಷಿಯಲ್ಲಿ ಅತಿ ಹೆಚ್ಚಾಗಿ ಬಳಸಲಾಗ್ತಾ ಇರುವಂತಹ ರಸಗೊಬ್ಬರ ಮತ್ತು ಪೀಡನಾಶಕಗಳಿಂದಾಗಿ ಪರಿಸರ ಸಾಕಷ್ಟು ಮಲಿನಗೊಳ್ಳುತ್ತಾ ಇದೆ. ನೆಲ, ಜಲ ಮತ್ತು ವಾಯು ಕೂಡ ಮಾಲಿನ್ಯಗೊಂಡು ಇಂದು ಕೃಷಿಯು ಅನೇಕ ಸವಾಲುಗಳನ್ನು ಎದುರಿಸುವಂತಹ ಸ್ಥಿತಿಯಲ್ಲಿದೆ. ಇದರಿಂದಾಗಿ ಕೀಟ ಮತ್ತು ರೋಗಗಳು ರಾಸಾಯನಿಕಗಳಿಗೆ ನಿರೋಧಕತೆಯನ್ನು ಬೆಳೆಸಿಕೊಂಡು ಅವುಗಳ ನಿಯಂತ್ರಣ ಕಷ್ಟವಾಗ್ತಾ ಇದೆ. ಹಾಗಾಗಿ ರಾಸಾಯನಿಕದ ಬದಲಾಗಿ ಪರ್ಯಾಯ ಸಸ್ಯ ಸಂರಕ್ಷಣಾ ವಿಧಾನಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹದ್ದು ಪರಿಸರ ಸ್ನೇಹಿ ಸಸ್ಯ ಸಂರಕ್ಷಣಾ ವಿಧಾನದ ಮೂಲ ಉದ್ದೇಶವಾಗಿದೆ ಅಂತ ಹೇಳಬಹುದು. ಇದರಲ್ಲಿ ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವಂತಹದ್ದು, ಆಸರೆ ಸಸ್ಯಗಳನ್ನು ನಾಶಪಡಿಸುವಂತಹದ್ದು, ವ್ಯವಸ್ಥಿತವಾಗಿ ನೀರು ಮತ್ತು ಗೊಬ್ಬರದ ನಿರ್ವಹಣೆ ಮಾಡುವಂತಹದ್ದು,

जयति जयति हे दुर्गा माते जयति पुण्य चरिते जयति सनातनी आत्मरूपिणी जयति लोकमाते जयति जयति हे दुर्गा माते जयति पुण्य चरिते जयति सनातनी आत्मरूपिणी जयति लोकमाते अष्टभुजे कर खड्ग विराजे हे दुर्गा माते त्रिशूल धारिणी त्रिलोक जननी हे दुर्गा माते अष्टभुजे कर खड्ग विराजे हे दुर्गा माते त्रिशूल धारिणी त्रिलोक जननी हे दुर्गा माते सिंहवाहिनी प्रणव स्वरूपिणी हे दुर्गा माते सिंहवाहिनी प्रणव स्वरूपिणी हे दुर्गा माते कोटि सूर्य समकांति प्रकाशिनी हे दुर्गा माते जयति जयति हे दुर्गा माते जयति पुण्य चरिते जयति सनातनी आत्मरूपिणी जयति लोकमाते ಕೇಳಿ ಪಿಜಿ ತಿಲಕ್ ಅವರ ಧ್ವನಿಯಲ್ಲಿ ನಿನ್ನ ದಿವ್ಯ ರೂಪವ ನಾ ನೋಡಲಿ. ನಿನ್ನ ದಿವ್ಯ ರೂಪವ ನಾ ನೋಡಲಿ, ನಿನ್ನ ನಾಮ ಸ್ಮರಣೆಯ ನಾ ಮಾಡಲಿ, ನಿನ್ನ ದಿವ್ಯ ರೂಪವ ನಾ ನೋಡಲಿ, ನಿನ್ನ ನಾಮ ಸ್ಮರಣೆಯ ನಾ ಮಾಡಲಿ, ಈ ಭಕ್ತಿಯ ಗೀತೆ ನಾ ಹಾಡಲಿ, ಈ ಭಕ್ತಿಯ ಗೀತೆ ನಾ ಹಾಡಲಿ, ಜಗದೀಶ್ವರಿ ತಾಯಿ ಭುವನೇಶ್ವರಿ, ಜಗದೀಶ್ವರಿ ತಾಯಿ ಭುವನೇಶ್ವರಿ, ನಿನ್ನ ದಿವ್ಯ ರೂಪವ ನಾ ನೋಡಲಿ, ನಿನ್ನ ನಾಮ ಸ್ಮರಣೆಯ ನಾ ಮಾಡಲಿ. ಭಾಗ್ಯಗಳ ಕೊಡುವ ಸೀಮಾತೆಯೇ ನೀನು, ಸುರನರ ಸೇವಿತ ಮಹಾದೇವಿಯೇ ನೀನು. ಧನಧಾನ್ಯಗಳ ಕೊಡುವ ಸೀಮಾತೆಯೇ ನೀನು, ಸುರನರ ಸೇವಿತ ಮಹಾದೇವಿಯೇ ನೀನು. ಕರುಣೆಯಿಂದಲೇ ಕಾಯೋ ಕಾರುಣ್ಯಮೂರ್ತಿ, ಕರುಣೆಯಿಂದಲೇ ಕಾಯೋ ಕಾರುಣ್ಯಮೂರ್ತಿ. ಜಗದೀಶ್ವರಿ ತಾಯಿ ಭುವನೇಶ್ವರಿ, ಜಗದೀಶ್ವರಿ ತಾಯಿ ಭುವನೇಶ್ವರಿ, ನಿನ್ನ ದಿವ್ಯ ರೂಪವ ನಾ ನೋಡಲಿ. ಧಾನ್ಯಗಳ ಕೊಡುವ ಸೀಮಾತೆಯೇ ನೀನು, ಸುರನರ ಸೇವಿತ ಮಹಾದೇವಿಯೇ ನೀನು. ಧನಧಾನ್ಯಗಳ ಕೊಡುವ ಸೀಮಾತೆಯೇ ನೀನು, ಸುರನರ ಸೇವಿತ